ಐವತ್ತನೇ ಪದ್ಯದಲ್ಲಿ ಬಾದರಾಯಣ ಭಾಗವತ ಮೊದಲಾದ ಶಾಸ್ತ್ರಗಳಲ್ಲಿ ಬಹುವಿಧ ದ್ವಾದಶ ದಶ ಸುಪಂಚವಿಂಶತಿ ಶತಸಹಸ್ರಯುತ ಭೇದಗಳ ಪೇಳಿದನು ಸೋತ್ತಮ ಆದಿತೇಯ ವೇಷ ಬಲದಿ ವಿರೋಧ ಚಿಂತಿಸಬಾರದಿದು ಸಾಧುಜನ ಸಮ್ಮತವು ಅಂತ. ಸಾಕ್ಷಾತ್ ಭಗವಂತನ ಅವತಾರಭೂತರಾಗಿರ್ತಕ್ಕಂಥ ವೇದವ್ಯಾಸದೇವರು ಭಾಗವತಾದಿ ಮಹಾಪುರಾಣಗಳನ್ನು ಅಷ್ಟಾದಶ ಉಪಪುರಾಣಗಳನ್ನು ವೇದಾರ್ಥ ನಿರ್ಣಾಯಕವಾಗಿರ್ತಕ್ಕಂಥ ಬ್ರಹ್ಮಸೂತ್ರವನ್ನು ಇತಿಹಾಸ ಅಥವಾ ಪಂಚಮ ವೇದ ಅಂತ ಕರೆಸುವಂತಹ ಮಹಾಭಾರತವನ್ನು ಎಲ್ಲವನ್ನು ರಚನೆ ಮಾಡಿಕೊಟ್ಟವರು. ಇಂತಹ ವೇದವ್ಯಾಸ ದೇವರಿಂದ ರಚಿತವಾಗಿರ್ತಕ್ಕಂಥ ಶಾಸ್ತ್ರಗಳಲ್ಲಿ ಸತ್ಯಾಸ್ತ್ರಗಳಲ್ಲಿ 12 ಅಂದರೆ ದ್ವಾದಶ, ದಶ ಅಂದರೆ 10, ಸುಪಂಚವಿಂಶತಿ ಅಂದರೆ 25, 100, 1000, 10,000 ಹೀಗೆ ಬೇರೆ ಬೇರೆ ಸಂಖ್ಯೆಗಳ ಮೂಲಕ ದೇವತಾ ತಾರತಮ್ಯ ಸಂಖ್ಯೆಯನ್ನು ಬೇರೆ ಬೇರೆ ವಿವಕ್ಷಗಳಿಂದ ಹೇಳಿರ್ತಾರೆ. ಒಂದು ಕಡೆ 12 ಅಂತ ಹೇಳಿ, ಇನ್ನೊಂದು ಕಡೆ ಅದನ್ನೇ ದಶ ಅಂತಲೂ ಹೇಳಿರ್ಬೋದು. ಇದರಿಂದ ವೇದವ್ಯಾಸ ದೇವರ ವಾಕ್ಯಗಳಲ್ಲಿ ಪರಸ್ಪರ ವಿರೋಧ ಇದೆ ಅಂತ ಖಂಡಿತ ಭಾವಿಸಬಾರದು. ತತ್ವ ಸಂಬಂಧವಾಗಿರ್ತಕ್ಕಂಥ ಎಚ್ಚರಿಕೆಯನ್ನು ದಾಸು ನಮಗೆ ತಿಳಿಸ್ತಾರೆ. ಎಲ್ಲವೂ ನಿಜವೇ, ಪರಸ್ಪರ ವಿರೋಧ ಅನ್ನೋದು ಇಲ್ಲ. ಇದು ವಿವಕ್ಷಾ ಭೇದದಿಂದ ಈ ರೀತಿಯಾಗಿ ಹೇಳಿದ್ದಾರೆ ಅಂತಿಷ್ಟೇ ಅರ್ಥ ಮಾಡ್ಕೋಬೇಕು. ತಮಗಿಂತ ಉತ್ತಮರಲ್ಲಿ ದೇವತೆಗಳ ಆವೇಶ ಬಲ ಇರೋದರಿಂದ ತಾರತಮ್ಯ ಕ್ರಮದಲ್ಲಿ ಸಂಖ್ಯಾ ವ್ಯತ್ಯಾಸ ಕಂಡುಬಂದರೂ ಕೂಡ ಅವು ಅವಿರೋಧವೇ, ಯಾವತ್ತೂ ವಿರೋಧ ಅನ್ನೋದು ಇಲ್ಲ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಈ ತಾರತಮ್ಯದ ಪ್ರಕರಣವನ್ನು ಅಧ್ಯಯನ ಮಾಡಬೇಕು ಅಂತ ತಿಳಿಸ್ತಾರೆ. ಎಷ್ಟು ಗುಣಗಳಿಂದ ಉತ್ತಮ ಅಧಮ ಈ ರೀತಿಯಾಗಿ ಪ್ರಶ್ನೆಗೆ ಉತ್ತರವಾಗಿ ಬಾದರಾಯಣರು ಅಂದರೆ ವೇದವ್ಯಾಸ ದೇವರು ಭಾಗವತಾದಿ ಸತ್ಯಾಸ್ತ್ರಗಳಲ್ಲಿ ಅನೇಕ ರೀತಿಯಿಂದ ಸಂಖ್ಯೆಗಳನ್ನು ಹೇಳ್ತಾರೆ. ಸೋತ್ತಮ ದೇವತೆಗಳ ಆವೇಶ ಬಲದಿಂದ ಅವೆಲ್ಲವೂ ಕೂಡ ಸಮನ್ವಯ ಆಗತ್ತೆ, ಹೊಂದತ್ತೆ, ವಿರೋಧ ಇದೆ ಅಂತ ಸರ್ವತಾ ಭಾವಿಸಬಾರದು ಅಂತ ದಾಸರು ಇಲ್ಲಿ ಎಚ್ಚರಿಕೆಯನ್ನು ಕೊಟ್ಟು ಇದು ಸಜ್ಜನರಿಂದ ಸಮ್ಮತವಾಗಿದ್ದು ಸಾಧುಜನ ಸಮ್ಮತ ಅಂತ ತಿಳಿಸ್ತಾರೆ. ಮುಂದಿನ ಪದ್ಯದಲ್ಲಿ ಮುಕ್ತಿಯೋಗ್ಯರ ಲಕ್ಷಣವನ್ನು ತಿಳಿಸ್ತಾರೆ. ಇವರು ಮುಕ್ತಿಗೆ ಯೋಗ್ಯರೆಂಬರು ಶ್ರವಣ ಮನನಾದಿಗಳ ಪರಮೋತ್ಸವದಿ ಮಾಡುತ್ತಾ ಕೇಳಿ ನಲಿಯುತ್ತ ಧರ್ಮ ಕಾಮಾರ್ಥ ತ್ರಿವಿಧ ಫಲಗಳನ್ನು ಅಪೇಕ್ಷಿಸದೆ ಶ್ರೀ ಪವನಮುಖ ದೇವಾಂತರಾತ್ಮಕ ಪ್ರವರ್ತಮ ಶಿಷ್ಟೇಷ್ಟದಾಯಕನೆಂದು ಸ್ಮರಿಸುವರು. ಜೀವೋತ್ತಮರಿಂದ ಪ್ರಾರಂಭ ಮಾಡಿ ಮನುಷ್ಯೋತ್ತಮರ ತನಕ ತಾರತಮ್ಯವನ್ನು ತಿಳಿಸಿದ್ದಾರೆ. ಇವರು ಮುಕ್ತಿಯೋಗ್ಯರು ಯಾಕೆಂದರೆ ಶ್ರವಣ ಮನನ ಧ್ಯಾನಾದಿಗಳನ್ನು ಪರಮೋತ್ಸವದಿಂದ ಉತ್ಸಾಹದಿಂದ ಮಾಡ್ತಾ ಕೇಳ್ತಾ ಅದನ್ನು ಅನುಮೋದನೆ ಮಾಡ್ತಾ ಧರ್ಮ ಅರ್ಥ ಕಾಮ ಅಂತ ತ್ರಿವಿಧ ಫಲಗಳನ್ನು ಯಾವತ್ತೂ ಅಪೇಕ್ಷೆ ಮಾಡದೆ ಲಕ್ಷ್ಮೀ ಬ್ರಹ್ಮಾದಿ ದೇವತಾ ಅಂತರಾತ್ಮನಾಗಿರ್ತಕ್ಕಂಥ ಸರ್ವೋತ್ತಮ ಹರಿಯೇ ಶಿಷ್ಟರಿಗೆ ಇಷ್ಟದಾಯಕ ಅಂಥೇಳಿ ಭಗವಂತನನ್ನು ನವವೇದ್ಯದಿಂದ ಭಕ್ತಿಯನ್ನು ಮಾಡುವಂಥವರು. ಆದ್ದರಿಂದ ಇವರೇ ಮುಕ್ತಿಗೆ ಯೋಗ್ಯರು ಅಂತ ತಿಳಿಸ್ತಾರೆ. 5 ವಿಧ ಮುಕ್ತಿಯೋಗ್ಯರು ಅಂದರೆ ದೇವ, ಋಷಿ, ಪಿತೃಪ ಅಂದರೆ ಚಕ್ರವರ್ತಿಗಳು, ನರ. ಹೀಗೆ ಬ್ರಹ್ಮಾದಿ ದೇವತೆಗಳಿಂದ ತೃಣಾಂತ ಜೀವರ ತನಕ ಮುಕ್ತಿಯೋಗ್ಯಗಣ ಅಂತ ಸಾತ್ವಿಕ ಜೀವರು ಮುಕ್ತಿಯೋಗ್ಯರು ಅಂತ ಕರೆಸ್ಕೋತಾರೆ. ಅವರಿಗೆ ಬ್ರಹ್ಮಕಲ್ಪದ ಅವಸಾನದಲ್ಲಿ ಬ್ರಹ್ಮದೇವರ ಜೊತೆಗೆ ವಿರಜಾ ನದಿಯಲ್ಲಿ ಸ್ನಾನಾನಂತರ ನರಸಿಂಹರೂಪಿ ಪರಮಾತ್ಮ ಖಡ್ಗದಿಂದ ಸೀಳಿ ಆ ಲಿಂಗದೇಹವನ್ನು ಬಿಡುಗಡೆ ಮಾಡ್ತಾನೆ. ಕರ್ಮ ಬಂಧನದಿಂದ ಮುಕ್ತಿ. ಅವರವರ ತಾರತಮ್ಯಕ್ಕೆ ಅನುಗುಣವಾಗಿ ವೈಕುಂಠಾದಿ ನಿತ್ಯ ಮುಕ್ತ ಸ್ಥಾನಗಳಲ್ಲಿ ಆವಾಸ. ಅಲ್ಲಿ ಸ್ವರೂಪ ಆನಂದ ಆವಿರ್ಭಾವ ರೂಪವಾಗಿರ್ತಕ್ಕಂಥ ಮೋಕ್ಷವನ್ನು ಪಡೀತಾರೆ. ಹಾಗಾದ್ರೆ ಮುಕ್ತಿಗೆ ಹೋದ್ಮೇಲೆ ಎಲ್ಲರಿಗೂ ಒಂದೇ ರೀತಿಯ ಆನಂದನ ಅಂತ ಪ್ರಶ್ನೆ ಬಂದರೆ, ಮುಕ್ತಿಯಲ್ಲೂ ಕೂಡ ಆನಂದ ತಾರತಮ್ಯ ಅನ್ನೋದು ಇದೆ. ವಾದಿರಾಜರು ವೈಕುಂಠ ವರ್ಣನೆಯಲ್ಲಿ ತಿಳಿಸ್ತಾರೆ, ಒಂದು ದೃಷ್ಟಾಂತವನ್ನು ಕೊಡ್ತಾರೆ ಮುಕ್ತಿಯಲ್ಲಿ ಆನಂದದ ತಾರತಮ್ಯಕ್ಕೆ. ಪಾಲುಂಬ ಸುಖಕ್ಕಿಂತ ಸಕ್ಕರೆ ಕುಡಿದ ಪಾಲು ಕುಡಿಯುವ ಸುಖ ಮೇಲು ಅಂತ. ಅಂದರೆ ಬರೀ ಹಾಲು ಕುಡಿಯೋದಕ್ಕಿಂತ ಅದಕ್ಕೆ ಸಕ್ಕರೆ ಹಾಕಿದರೆ ಅದು ಇನ್ನೂ ಹೆಚ್ಚಿನ ಆನಂದವನ್ನು ಉಂಟು ಮಾಡುತ್ತೆ. ಬರೀ ಸಕ್ಕರೆ ಹಾಕಿರೋ ಹಾಲ್ಕಿಂತ ಅದಕ್ಕೆ ಏಲಕ್ಕಿನೋ ಸ್ವಲ್ಪ ಬಾದಾಮಿ ಇದನ್ನೆಲ್ಲ ಒಂದೊಂದನ್ನೇ ಕೇಸರಿ ಇತ್ಯಾದಿ ಎಲ್ಲ ಸೇರಿಸಿದ್ರೆ ಸಕ್ಕರೆ ಹಾಕಿದ ಹಾಲಿಗಿಂತ ಈ ಎಲ್ಲವನ್ನು ಸಕ್ಕರೆ ಸಹಿತವಾಗಿ ಬಾದಾಮಿ ಮೊದಲಾಗಿರ್ತಕ್ಕಂಥ ಒಂದೊಂದು ಏಲಕ್ಕಿ ಕೇಸರಿ ಇತ್ಯಾದಿ ಎಲ್ಲ ಹಾಕಿದ್ರೆ ಹೇಗೆ ಇನ್ನೂ ಚೆನ್ನಾಗಿರುತ್ತೋ ಹಾಗೆ ಮುಕ್ತಿಯಲ್ಲಿ ಎಲ್ಲರಿಗೂ ಒಂದೇ ರೀತಿ ಆನಂದ ಅಲ್ಲ, ಅಲ್ಲೂ ಕೂಡ ಆನಂದದಲ್ಲಿ ತಾರತಮ್ಯ ಇದೆ ಅನ್ನೋದನ್ನು ತಿಳಿಸ್ತಾರೆ. ಹೀಗೆ ಮುಕ್ತಿಯೋಗ್ಯರಾಗಿರ್ತಕ್ಕಂಥ ಜೀವರು ಸದಾ ಭಗವಂತನ ಮಹಿಮೆಗಳನ್ನು ಗುರುಗಳ ಮೂಲಕ ಶ್ರವಣ ಮಾಡ್ತಾ ಆನಂದವನ್ನು ಪಡ್ತಾರೆ. ಕೇಳಿದ ವಿಷಯವನ್ನು ನಿರಂತರ ಶ್ರವಣದಿಂದ ಮನನಾದಿಗಳನ್ನು ಮಾಡ್ತಾರೆ. ಭಾಗವತದಲ್ಲಿ ಪ್ರಹ್ಲಾದರಾಜರು ತಿಳಿಸ್ದಂಗೆ ಭಕ್ತಿಶ್ಚೇತ್ ನವಲಕ್ಷಣಾತ್ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ ಈ ರೀತಿಯಾಗಿ ಸದಾ ಭಗವಂತನ ಉಪಾಸನೆಯನ್ನು ಮಾಡ್ತಾರೆ. ಆನಂದ ಪರವಶರಾಗಿ ನರ್ತನಾದಿಗಳನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಧರ್ಮ ಅರ್ಥ ಕಾಮ ಈ ತ್ರಿವಿಧ ಫಲಗಳನ್ನು ಯಾವತ್ತೂ ಅಪೇಕ್ಷೆ ಪಡೋದಿಲ್ಲ. ಸದಾಕಾಲ ನಿಷ್ಕಾಮ ಕರ್ಮದಲ್ಲೇ ಆಸಕ್ತರಾಗಿರ್ತಾರೆ. ಮೋಕ್ಷ ಅಪೇಕ್ಷೆ ಮಾಡಿದರೂ ಕೂಡ ಅದು ನಿಷ್ಕಾಮದ ವ್ಯಾಪ್ತಿಗೆ ಬರುತ್ತೆ. ಹೀಗೆ ಲಕ್ಷ್ಮೀ ಬ್ರಹ್ಮಾದಿಗಳಿಂದನೂ ಸ್ತುತ್ಯನಾಗಿರ್ತಕ್ಕಂಥ ಸರ್ವೋತ್ತಮನೇ ಪರಮಾತ್ಮ. ಹಿಂದೆ ಮುಂದೆ ಎಂದೆ ಎಂದಿಗೂ ಶ್ರೀ ಗೋವಿಂದಗೆ ಸರಿಮಿಗಿಲಿಲ್ಲೆಂತೆಂಬುದೇ ಫಲವಿದು ಬಾಳ್ದುದಕ್ಕೆ ಅಂತ. ಅಂತಹ ಸರ್ವೋತ್ತಮನಾದ ಪರಮಾತ್ಮನೇ ಸರ್ವ ಪ್ರೇರಕ, ಸರ್ವ ನಿಯಾಮಕ, ಸರ್ವತ್ರ ವ್ಯಾಪ್ತ, ಸರ್ವಜ್ಞ, ಸರ್ವಶಬ್ದ ವಾಚ್ಯತ್ವ. ಈಗ ಅವನ ಎಲ್ಲ ಗುಣಗಳನ್ನು ಕೂಡ ಸದಾ ಶ್ರವಣಾದಿಗಳ ಮೂಲಕ ತಿಳಿದು ಮನನಾದಿಗಳನ್ನು ಮಾಡ್ತಾರೆ. ಅಂಥವರೇ ಮುಕ್ತಿಯೋಗ್ಯರು ಅಂತ ಆ ಮುಕ್ತಿಯೋಗ್ಯರ ಲಕ್ಷಣವನ್ನು ಇಲ್ಲಿ ತಿಳಿಸ್ಕೊಡ್ತಾರೆ.